ಆಯ್ತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಯಾವುದು ಒಳ್ಳೆಯದು ಅದನ್ನು ಈಗಲೇ ಮಾಡಬೇಕು. ಸಾವು ಮನುಷ್ಯನನ್ನು ನುಂಗಿ ಹಾಕುತ್ತದೆ. ಆದ ಕಾರಣ ನಾಳೆ ಮಾಡಬೇಕಾದ ಕೆಲಸವನ್ನು ಇಂದೇ ಮಾಡಿ ಮುಗಿಸು. ಮೃತ್ಯು ಬಂದು ನೋಡಿ ನಿನ್ನ ಕೆಲಸ ಆಯಿತೇ ಇಲ್ಲವೇ ಎಂಬುದನ್ನು ಗಮನಿಸಿ ತನ್ನ ಕೆಲಸ ತಡ ಮಾಡುವುದಿಲ್ಲ. ಹೀಗೆಂದಿದೆ ಮಹಾಭಾರತ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ಕೃಷಿರಂಗ ಕೇಳುವಂತಹ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರು ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ತಾವು ಕೇಳಲಿದ್ದೀರಿ. ಮೊದಲಿಗೆ ರಾಸುಗಳಲ್ಲಿ ಬಂಜೆತನ ನಿವಾರಣೆ ಮತ್ತು ಕೃತಕ ಗರ್ಭಧಾರಣೆ ಕುರಿತು ಡಾ ಡಿ ಶ್ರೀನಿವಾಸ ಮೂರ್ತಿ ಅವರೊಂದಿಗೆ ಸಂದರ್ಶನವನ್ನ ಕೇಳುವಿರಿ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳು ಹಾಗೂ ಪೇಟೆ ಧಾರಣೆ. ಮೊದಲಿಗೆ ಕೇಳಿ, ರಾಸುಗಳಲ್ಲಿ ಬಂಜೆತನ ನಿವಾರಣೆ ಮತ್ತು ಕೃತಕ ಗರ್ಭಧಾರಣೆ ಕುರಿತು ಡಾ ಡಿ ಶ್ರೀನಿವಾಸ ಮೂರ್ತಿ ಅವರೊಂದಿಗೆ ಸಂದರ್ಶನವನ್ನ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಕಾರ್ಯಕ್ರಮದಲ್ಲಿ ರಾಸುಗಳಲ್ಲಿ ಬಂಜೆತನಕ್ಕೆ ಕಾರಣಗಳು ಮತ್ತು ಪರಿಹಾರ ಅಂತಕ್ಕಂಥ ವಿಚಾರವಾಗಿ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ಪಶು ವೈದ್ಯಾಧಿಕಾರಿಗಳಾದಂಥ ಡಾಕ್ಟರ್ ಶ್ರೀನಿವಾಸ ಮೂರ್ತಿಯವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡ್ಕೊಳ್ಳೋಂಥ. ನಮಸ್ಕಾರ ಡಾಕ್ಟರ್ ಶ್ರೀನಿವಾಸ ಮೂರ್ತಿಯವರು. ನಮಸ್ಕಾರ. ಸಾಕಷ್ಟು ಜನ ನಮ್ಮ ಜಿಲ್ಲೆಯೊಳಗೆ ಹೈನುಗಾರಿಕೆ ಮಾಡ್ತಿದ್ದಾರೆ. ವಿಶೇಷವಾಗಿ ಸುಧಾರಿತ ಆಕಳ ತಳಿಗಳನ್ನು, ಎಮ್ಮೆ ತಳಿಗಳನ್ನು ತಗೊಂಡು ಹೈನುಗಾರಿಕೆಯಲ್ಲಿ ತೊಡಗಿದಂಥ ರೈತರು ಸಾಕಷ್ಟು ನೋಡ್ತಾ ಇದ್ದೀವಿ. ಜೊತೆಗೆ ಅಲ್ಲಲ್ಲಿ ಸ್ಥಳೀಯವಾದಂಥ ತಳಿಗಳು, ಆಕಳು, ಎಮ್ಮೆಗಳು, ಲೋಕಲ್ ತಳಿಗಳು ಸಹ ಇದ್ದಾವೆ. ಇಲ್ಲಿ ರೈತರು ಮೇಲಿಂದ ಮೇಲೆ ಪ್ರಶ್ನೆಯನ್ನು ಕೇಳ್ತಿರ್ತಾರೆ, 4 ವರ್ಷ ಆಯಿತು ಇನ್ನೂ ಕರು ಇದು ಬೆರಿಗೆ ಬಂದಿಲ್ಲ, ಕಟ್ತಾ ಇಲ್ಲ ಅಂತಕ್ಕಂಥ ವಿಚಾರ. ಜೊತೆಗೆ 2 ಸುಲ ಇಳಿತದೆ ಎಮ್ಮಿ, ಆಮೇಲೆ 2 ಸುಲ ಆದಮೇಲೆ ಕಟ್ಟೇ ಇಲ್ಲರಿ, 5 ವರ್ಷ ಆಯ್ತು, 6 ವರ್ಷ ಆಯ್ತು, ಇನ್ನೂ ಬೆದಿಗಿನ ಬಂದಿಲ್ಲ, ಕಟ್ಟಿಲ್ಲ ಅಂತಿರ್ತಾರೆ. ಏನು ಇದಕ್ಕೆಲ್ಲ ಕಾರಣಗಳೇನಂತಿರ್ತಾವೆ? ಇದಕ್ಕೆ ನೀವು ಬರಡು ರಾಸು ಅಂತಂದು ಅಥವಾ ಬಂಜೆತನ ಬರಡುತನ ಅಂತ ನಾವು ಉಪಯೋಗಿಸ್ತೀವಿ. ಬರಡುತನ ಅಂತಂದ್ರೆ ನೀವು ಒಂದ್ಸಲ ಅದಕ್ಕೆ ಬೆದೆಗೆ ಬಂದಾಗ ನಾವು ಕೃತಕ ಗರ್ಭಧಾರಣೆ ಮಾಡಲಿ ಅಥವಾ ಹೋರಿಗಳನ್ನು ಬಿಟ್ಟಾಗ ಅದು ಸರಿಯಾಗಿ ಗರ್ಭ ಧರಿಸಲಿಲ್ಲ ಅಂದ್ರೆ ಅದಕ್ಕೆ ನಾವು ಬರಡು ರಾಸು ಅಂತ ಕರಿತೀವಿ. ಕಾರಣಗಳೇನು ಬೆದೆಗೆ ಬಂದಾಗ ಅದು ಬಂಜೆತನ ಅಂತಂದು ಒಂದು ಬಂಜೆತನ ಅಂತ ಅಂದ್ರೆ ನೀವು ಅದು ಆಗಿ ಟ್ರೀಟ್ಮೆಂಟ್ ಆಗಿ ಏನ್ ಮಾಡಿದ್ರು ಅದು ಕಟ್ಟೋದೇ ಇಲ್ಲ. ಅದು ಕೆಲವು ಕಟ್ಟೋ ಚಾನ್ಸಸ್ ಕಡಿಮೆ ಆಗಿರ್ತಾವ, ಹೀಗಾಗಿ ಅದಕ್ಕೆ ಬಂಜೆತನ ಅಂತ ಹೇಳ್ತೀವಿ. ಪರ್ಮನೆಂಟ್ ಬಂಜೆತನ ಕೆಲವುದರಲ್ಲಿ ಕಾಣ್ತೀವಿ ನಾವು, ಪರ್ಮನೆಂಟ್ ಆಗಿ ಇರ್ತದೆ. ಈಗ ಹಾರ್ಮೋನ್ ಅಥವಾ ಅನುವಂಶಿಕವಾಗಿದ್ದಂತ ಕೆಲವು ಅಂತ ಪ್ರಸಂಗಗಳು ಇರ್ತವೆ. ಹಂತಾಗಿದ್ದಾಗ ಅದನ್ನ ನಾವು ಅದರಿಂದ ನಮ್ಗೆ ಆರ್ಥಿಕವಾಗಿ ಏನು ಲಾಭ ಇರೋದಿಲ್ಲ ಅಂತವುಗಳು ತೆಗೆದುಹಾಕ್ಬೇಕಾಗ್ತದೆ ನಮ್ಮ ಇದರಲ್ಲಿ. ಇನ್ನ ಮುಖ್ಯವಾಗಿ ಕೆಲವೊಮ್ಮೆ ಪರಿಸರದ ವಾತಾವರಣದಿಂದ ಆಗಿರ್ಬೋದು ಅಥವಾ ಸರಿಯಾಗಿ ಮೇಯಿಸದೇ ಇರೋದಕ್ಕೆ ಕಾರಣಗಳಿರ್ತಾವ, ಅದು ಕಟ್ಟದೇ ಇರೋದಕ್ಕೆ. ನಮ್ಮ ಜಿಲ್ಲೆ ಅಥವಾ ನಮ್ಮ ತಾಲೂಕಿನಲ್ಲಿ ಮುಖ್ಯವಾಗಿ ನೋಡಿದಾಗ ನೀವು ಪೋಷಣೆ ಬಹಳ ಮುಖ್ಯವಾದದ್ದು ಈ ಬಂಜೆತನದಲ್ಲಿ. ಬೇರೆಗಳು ರೋಗಗಳು ಇದರ ಎಲ್ಲ ಅಂಶಗಳು ಇರ್ತವೆ, ಆದ್ರೆ ಇಲ್ಲೇ ಮುಖ್ಯವಾಗಿ ಪೋಷಣೆ ಸರಿಯಾಗಿಲ್ಲ ಅಂದ್ರೆ ಅದೊಂದು ಮುಖ್ಯ ಕಾರಣ ಆಗ್ತದೆ. ಪೋಷಣೆ ಅಂದ್ರೆ ಸರಿಯಾದ ಆಹಾರ ಕೊಡಬೇಕು, ಅದಕ್ಕೆ ಸರಿಯಾದ ನಾವು ಖನಿಜಾಂಶಗಳು ನಿಮ್ಗೆ ಗೊತ್ತು ಯಾವ ಪ್ರಮಾಣದಲ್ಲಿ ನಾವು ಮೈಕ್ರೋ ಪೂರ ಸಣ್ಣ ಪ್ರಮಾಣದಲ್ಲಿ ಕೊಡ್ತೀವಿ ಖನಿಜಾಂಶಗಳು, ಬಟ್ ಅದ್ರ ಪಾತ್ರ ಬಹಳ ಮುಖ್ಯ. ಅದರಲ್ಲಿ ಗರ್ಭಕೋಶ ಬೆಳವಣಿಗೆ ಆಗಲಿ, ಬೆದೆಗೆ ಬರೋದಾಗಲಿ, ಕಟ್ಟೋದ್ರಾಗಲಿ, ಹೀಗಾಗಿ ನಾವು ಪೋಷಣೆ ಬಗ್ಗೆ ಸ್ವಲ್ಪ ಮಹತ್ವವನ್ನು ಕೊಟ್ಟು ಅದರ ಸಾಕಾಣಿಕೆಯಲ್ಲಿ ಅದರ ಆಹಾರ, ಈಗ ನಾವು ಸಮತೋಲನ ಆಹಾರ ಅಂತ ಎಷ್ಟೋ ನಿಮ್ಮ ಕಾರ್ಯಕ್ರಮಗಳಲ್ಲಿ ಕೂಡ ಹೇಳಿದ್ವಿ, ಅದರ ಸಮತೋಲನ ಆಹಾರ, ಹಸಿರು ಹುಲ್ಲು. ಸಾಮಾನ್ಯವಾಗಿ ರೈತರಿಗೆ ಹಸಿರು ಹುಲ್ಲನ್ನು ಸರಿಯಾಗಿ ಕೊಟ್ಟರೆ ಸರಿಯಾದ ಒಂದು ಪೋಷಣೆ ಬಂದೇ ಬರ್ತದೆ. ಅದರ ಬಗ್ಗೆ ನಾವು ಗಮನ ಹರಿಸಿದ್ರೆ ಇದನ್ನ ಈ ಸಮಸ್ಯೆಯನ್ನು ಬಗೆಹರಿಸಬಹುದು. ಈಗ ಎಮ್ಮೆಗಳಲ್ಲಿ ಕರುಗಳು ಎಷ್ಟು ವರ್ಷಕ್ಕೆ ಬೆದಿ ಬರಬೇಕು ಎಮ್ಮೆ ಕರುಗಳು? ಎಮ್ಮೆಗಳಲ್ಲಿ ಅಂದ್ರೆ ನಾವು ಮುಖ್ಯವಾಗಿ ಒಂದು ಮುರ್ರಾ ಮತ್ತು ಸುರ್ತಿ ತಳಿಗಳು, ಇವು ಒಂದು ಒಳ್ಳೆ ತಳಿಗಳು ಹಾಲು ಕೊಡ್ತಕ್ಕಂಥ. ಇವು ಆದ್ರೆ ನಮಗೆ 14-14 ತಿಂಗಳಿಗೆ ಬೆದೆಗೆ ಬರಬೇಕು. ಕರುಗಳು 14 ತಿಂಗಳಿಗೆ ಬೆದೆಗೆ ಬರಬೇಕು. ಈಗ ನಮ್ಮ ಜವಾರಿ ಆದ್ರೆ ಒಂದು ಜಾಸ್ತಿ ಇನ್ನು 18-20 ತಿಂಗಳು ತಗೊಳ್ತವೆ. ಇವು ಆದ್ರೆ ಮತ್ತೆ ಸರಿಯಾಗಿ ಒಂದು 14-15 ತಿಂಗಳಲ್ಲಿ ಬಂದ್ಬಿಡ್ತಾರೆ ಬೆದೆಗೆ. ಹೀಗಾಗಿ ನಮ್ದು ಒಂದು ಒಂದು ಗುರಿ ಏನಿರ್ಬೇಕಂದ್ರೆ ಒಂದು ವರ್ಷದಲ್ಲಿ ಒಂದು ಕರು, ನೀವು ಒಂದು ಕರುವನ್ನ ಒಳ್ಳೆಯದ ಒಂದು ಲಾಭದಾಯಕ ಒಂದು ಹೈನುಗಾರಿಕೆ ಬರಬೇಕು. ಲೆಕ್ಕಾಚಾರ ಇತ್ತು ಅಂದ್ರೆ ನಿಮ್ಗೆ ಲಾಭ ಇರ್ತದೆ, ಲಾಭ ಇಲ್ಲಾಂದ್ರೆ ನೀವು ನಷ್ಟದಲ್ಲಿ ಹೋಗ್ತೀರಾ. ಅದಕ್ಕೆ ಅದನ್ನ ನಾವು ಸರಿಯಾದ ಈಗ ಕೃತಕ ಗರ್ಭಧಾರಣೆ ಮಾಡಿಸಕ ಅದರ ಒಂದು ದಿನಾಂಕ ಅದನ್ನೆಲ್ಲ ನಾವು ಒಂದು ಡೈರಿಯಲ್ಲಿ ಅದನ್ನ ಬರೆದು ಇಟ್ಕೊಂಡಿರ್ಬೇಕು. ಇಟ್ಟಾಗ ನಿಮ್ಗೆ ಕರೆಕ್ಟ್ ಆಗಿ ಲೆಕ್ಕ ಸಿಗ್ತದೆ. ಅದು ಮತ್ತೆ ಈಗ ಆಕಳುಗಳಲ್ಲಿ 9 ತಿಂಗಳ 9 ದಿವಸ ಗರ್ಭಧಾರಣೆ ಹಾಕಿ ಗರ್ಭಧಾರಣೆ ಆಗಿ ಕರುಗಳನ್ನು ಹಾಕೋದಕ್ಕೆ 9 ತಿಂಗಳು 9 ದಿವಸ ಬೇಕಾಗುತ್ತೆ. ಎಮ್ಮೆಗಳಲ್ಲಿ ಆದ್ರೆ 10 ತಿಂಗಳ 10 ದಿವಸ 1 ತಿಂಗಳು ಜಾಸ್ತಿ ಇಲ್ಲ, 1 ತಿಂಗಳು ಜಾಸ್ತಿ. ಇದನ್ನ ನೀವು ಲೆಕ್ಕ ಹಾಕಿಬಿಟ್ರೆ ಇವತ್ತು ಕರ್ಕದರ್ಭಾರಣೆ ಮಾಡಿಸಿದ್ದು ಅಥವಾ ಹೋರೆ ತಕೋಣಗಳನ್ನು ಬಿಟ್ಟರೆ ಅದನ್ನ ನೀವು ಆ ದಿನಾಂಕ ತಗೊಂಡ್ಬಿಟ್ರೆ ಅದನ್ನ ನೀವು ಮುಂದೆ ಈ ತಿಂಗಳಲ್ಲಿ ಕರು ಹಾಕಬಹುದು ಅಂಬುದು ನಿಮಗೊಂದು ಗೊತ್ತಾಗುತ್ತೆ. ಆ ಒಂದು ಕೊನೆಯ ತಿಂಗಳಲ್ಲಿ ನಾವು ಅದನ್ನು ಸರಿಯಾಗಿ ಪೋಷಣೆ ಮಾಡಬೇಕಾಗ್ತದೆ. ಈಗ ಆಕಳು ಕರುಗಳು ಎಷ್ಟು ತಿಂಗಳಿಗೆ ಬರ್ತಾವೆ ಬೆದಿಗೆ? ಈ ನಮ್ಮ HF ಜರ್ಸಿ ಆದರೆ ಈಗ ನಮ್ಮ ಮುಖ್ಯ ಉದ್ದೇಶ ಕೃತಕ ಗರ್ಭಧಾರಣೆ ಮುಖ್ಯ ಉದ್ದೇಶ ಅಂದರೆ ನಮ್ಮ ಜವಾರಿ ತಳಿಗಳು ಏನಾಗ್ತವೆ ಕಡಿಮೆ ಹಾಲು. ನೀವು ರೈತರಿಗೆ ಕೇಳಿ 1 ಲೀಟ್ರ್ 2 ಲೀಟ್ರ್ ಈ ಥರ ಬರ್ತೀವಿ, ಅದು ಲಾಭದಾಯಕ ಆಗೋದಿಲ್ಲ ಅವರಿಗೆ. ಹೀಗಾಗಿ ನಾವು ಈ ಜರ್ಸಿ ಮತ್ತು HF ತಳಿಗಳನ್ನು ಅದಕ್ಕೆ ಇದು ಮಾಡಿದಾಗ, ಕೃತಕ ಗರ್ಭಧಾರಣೆ ಮಾಡಿದಾಗ ಅವಾಗ ನಿಮ್ಗೆ ಹಾಲು ಹೆಚ್ಚಿನ ಪ್ರಮಾಣದಲ್ಲಿ ಸಿಗ್ತದೆ. ಈ ರೀತಿಯಾದ ಮಿಶ್ರ ತಳಿಗಳು ಏನು ಬರ್ತವೆ ಅವು ನಿಮ್ಗೆ 12-14 ತಿಂಗಳಿಗೆ ಫಸ್ಟ್ ಬೆದೆಗೆ ಬಂದ್ಬಿಡ್ತಾವೆ. ತಿಂಗಳಿಗೆ ಬರ್ತವೆ 14 ತಿಂಗಳ ಲೆಕ್ಕ ನಿಮ್ಗೆ 14 ತಿಂಗಳಿಗೆ ಒಂದ್ಸಲ ಒಂದು ಕರು ಹಾಕಿ ಅದು ಕರು ಬೆಳವಣಿಗೆ ಆಗ್ಬೇಕಂತ. ಹೀಗಾಗಿ ನೀವು ಆ ತರ ಅದನ್ನ ಒಂದು ವರ್ಷಕ್ಕೆ ಒಂದು ಕರು ಲೆಕ್ಕ ಹಾಕಿದ್ರೆ ನಾವು ಸರಿಯಾದ ಒಂದು ಲಾಭದಾಯಕ ಒಂದು ಹೈನುಗಾರಿಕೆ ಮಾಡಬಹುದು. ಅಂದ್ರೆ ಕಾರಣ ಅಂತಂದ್ರೆ ಮುಖ್ಯವಾಗಿ ಅದಕ್ಕೆ ಪೋಷಣೆ ಬಹಳ ಮುಖ್ಯ. ಈ ನಮ್ಮ ತಾಲೂಕಲ್ಲಿ ಮುಖ್ಯವಾಗಿ ರಾಯಚೂರು ತಾಲೂಕಲ್ಲಿ ಪೋಷಣೆ ಬಗ್ಗೆ ನಾನು ಹಳ್ಳಿಗಳಲ್ಲೆಲ್ಲ ಸುತ್ತಾಡಿದ್ದು ನೋಡಿದ ಪ್ರಕಾರ ಪೋಷಣೆಗಳ ಬಗ್ಗೆ ಸ್ವಲ್ಪ ನಿರ್ಲಕ್ಷ್ಯತೆ ಇದೆ ಇಲ್ಲಿ. ಯಾವುದೋ ಒಂದಿಷ್ಟು ಹುಲ್ಲು ಹಾಕ್ಬಿಡ್ತಾರೆ. ನೀರಾವರಿ ಏರಿಯಾದಲ್ಲಿ ನೀವು ಈಗ ತಿಳುವಳಿಕೆ ಬಂದ ರೈತರು ಏನ್ ಮಾಡ್ತಾ ಇದಾರೆ, ಸರಿಯಾದ ಹುಲ್ಲಿನ ಬೀಜಗಳನ್ನೇ ಬೆಳೆಸ್ತಾ ಇದಾರೆ. ಅಂದ್ರೆ ಈಗ ಇಲ್ಲಿ ನಮ್ಮಲ್ಲಿ ಏನ್ ಮಾಡ್ತಾ ಇದಾರೆ, ಫಸ್ಟ್ ಬೆಳೆಗಳನ್ನು ಬೆಳೆಯೋದು, ಜೋಳ ಅಥವಾ ಈ ತರ ಬೆಳೆಯೋದು. ಅಂದ್ರೆ ಮುಖ್ಯವಾಗಿ ಮೇವು ಬೆಳಿಬೇಕಂತಿಲ್ಲ, ಈ ಮೇವಿನ ಬೆಳೆಗಳ ಬೀಜಗಳನ್ನ ಹಾಕಿ ಬೆಳೆದು ಅದಕ್ಕೆ ಆಹಾರ ಕೊಟ್ಟರೆ ಮಾತ್ರ ಅದ್ರ ಒಳ್ಳೆ ಪೋಷಣೆ ಆಗ್ತದೆ. ಒಣ ಮೇವಿನ ಜೊತೆ ಹಸಿ ಮೇವನ್ನ ಹಸಿ ಮೇವು ಕೊಡಬೇಕು. ಸಾಮಾನ್ಯವಾಗಿ ನೀವು 20-25 ಕೆಜಿ ದಿನಕ್ಕೆ ಬೇಕಾಗ್ತದೆ. ಆಕ್ಚುಲಿ ನಾವು ನೋಡಿದ್ರೆ ಆ ಅಷ್ಟು ಕೊಡೋದು ರೈತರಿಗೆ ಈ ಭಾಗದಲ್ಲಿ ಸಾಧ್ಯವಿಲ್ಲ. ಆದ್ರೆ ನಾವು ಅದರಲ್ಲಿ ಒಂದು 4 ಕೆಜಿ ಒಣ ಹುಲ್ಲು, ಒಂದು 7 ಕೆಜಿ ಹಸಿರು ಹುಲ್ಲು, ಆಮೇಲೆ ನಾವು ಸಮತೋಲನ ಆಹಾರ ಅಂತ ಹೇಳ್ತೀವಲ್ಲ, ಅದು ಒಂದು 2 ಕೆಜಿ ಕೊಟ್ಟರೆ ನಾವು ಅದನ್ನು ನಿರ್ವಹಿಸಬಹುದು. ಮುಖ್ಯವಾಗಿ ಒಳ್ಳೆಯ ಪೋಷಣೆಯನ್ನು ಮಾಡೋದ್ರಿಂದ ಬೇಗ ಬೆದಿಗೆ ಬಂದು ಕಟ್ಕೋತಾವೆ, ಬಂಜೆತನ ಕಡಿಮೆ ಆಗುತ್ತೆ. ಕಡಿಮೆ ಆಗ್ತದೆ, ಕರುಗಳ ಬೆಳವಣಿಗೆ ಕೂಡ ಚೆನ್ನಾಗಿರ್ತದೆ. ಈಗಿನ ಕರುಗಳೇ ಮುಂದಿನ ಪಡ್ಡಹಸುಗಳು ಅಥವಾ ನಾವು ಹೈನು ರಾಸುಗಳು ಅಂತ ಹೇಳ್ತೀವಿ. ಹೀಗಾಗಿ ನೀವು ಕರುಗಳನ್ನ ಜಂತುನಾಶಕ ಔಷಧ ಕೊಡಬೇಕು ಫಸ್ಟ್. ಕೊಟ್ಟಮೇಲೆ ಸರಿಯಾದ ಗಿಣ್ಣದ ಹಾಲು ಕೊಡಬೇಕು, ಅದು ಮುಖ್ಯವಾಗಿ ಗಿಣ್ಣದ ಹಾಲು ಕೊಡಬೇಕು. ಆಮೇಲೆ ಸಮತೋಲನ ಆಹಾರ, ಹಸಿರು ಹುಲ್ಲು, ಇವುಗಳನ್ನು ನೀವು ಸರಿಯಾಗಿ ನಿಭಾಯಿಸಿದ್ರೆ ಮುಂದೆ ಅದು ಒಳ್ಳೆಯ ಒಂದು ಹೈನು ರಾಸ ಆಗಿ ಅದರಲ್ಲಿ ಇದು ಸಂಶಯನೇ ಇಲ್ಲ. ಇನ್ನು ಮುಖ್ಯವಾಗಿ ಕೃತಕ ಗರ್ಭಧಾರಣೆಗೆ ಬಂದಾಗ, ಈಗ ಬಂಜೆ ರಾಸುಗಳು ಬಂಜೆ ಬಿದ್ದಂದಾಗ ಅದಕ್ಕೆ ಕೃತಕ ಗರ್ಭಧಾರಣೆಯನ್ನು ಮಾಡಿಸ್ಬೋದು? ಹೇಗೆ ಬೆದಿಗೆ ಬಂದಾಗ ಮಾಡಿಸ್ಬೇಕಂತೀರ? ಬೆದೆಯನ್ನು ಸಾಮಾನ್ಯವಾಗಿ ಏನು ಮಾಡ್ತಾರೆ ರೈತರು ಹಳ್ಳಿಯಲ್ಲಿ, ಬೆದಿಗೆ ಬಂದದ್ದು ಗೊತ್ತಾಗೋದಿಲ್ಲ ನಮಗೆ, ಹೆಂಗೋ ಏನೋ ಒಟ್ಟ ಗೊತ್ತಾಗೋದಿಲ್ಲ, ಹಿಂಗಾಗಿ ಇದು ನಮಗೆ ಗೊತ್ತಾಗ್ಲಾರ್ದೆ ಕಟ್ಸಿಲ್ಲ ಅಂತಂತಾರೆ. ಕಟ್ಟಿಲ್ಲ ಅಂತಾರೆ. ಆಮೇಲೆ 8 ಸಲ ಕಟ್ಸಿವ್ರಿ ಬೆದಿಗೆ ಬರ್ತದೆ, ಕಟ್ಸಿವ್ರಿ ಆದ್ರೆ ಬೆದೆ ಇದು ನಿಂತೇ ಇಲ್ಲ, ಗರ್ಭ ನಿಂತಿಲ್ಲ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಈ ರೈತರಲ್ಲಿ ಸ್ವಲ್ಪ ಬೆದೆ ಬಗ್ಗೆ ಮಾಹಿತಿ ಅವರಿಗೆ ಪಡ್ಕೊಳ್ಳೋದು ಒಳ್ಳೇದು ಅವ್ರಿಗೆ. ಇದರಿಂದಾಗಿ ಏನಾಗ್ತದೆ, ನಾವು 2 ಸಲ ಮಾಡಿಸಿದೀವಿ, 3 ಸಲ ಮಾಡಿಸಿದ್ವಿ, ಕೃತಕ ಗರ್ಭಧಾರಣೆ ಮಾಡಿಸಿದ್ರು ಕಟ್ಟಿಲ್ಲ ಅಂತಾನೆ ಒಂದು ಇದು ಇರ್ತದೆ. ಹೀಗಾಗಿ ಬೆದೆ ಅಂತಂದ್ರೆ ನಿಮ್ಗೆ 24 ತಾಸು, ಈ ಆಕಳುಗಳಲ್ಲಿ ಅಥವಾ ಎಮ್ಮೆಗಳಲ್ಲಿ 21 ದಿವಸಕ್ಕೆ ಒಂದ್ಸಲ ಬೆದೆ ಬರ್ತದೆ. 21-23 ದಿವಸ ಅದೊಂದು ಚಕ್ರ ಇರ್ತದೆ. ಕರೆಕ್ಟ್ ಆಗಿ ಅದು ಒಂದು ಹಸು ಆರೋಗ್ಯ ಹಸು ಇದ್ರೆ ಅದು ಕರೆಕ್ಟ್ ಆಗಿ ಬರ್ತದೆ, ಹಸು ಅಥವಾ ಎಮ್ಮೆ ಇದ್ರೆ. ಆ ಬೆದೆ ಏನಿರುತ್ತೆ 24 ತಾಸು ಲೆಕ್ಕ ಹಾಕಿದ್ರೆ ಅದನ್ನು ನೀವು 3 ಭಾಗ ಮಾಡಬಹುದು. ಮೊದಲೇ ಹಂತ, ಮಧ್ಯ ಹಂತ, ಕೊನೆಯ ಹಂತ ಅಂತ ಮೂರು ಭಾಗ ಮಾಡ್ತೀವಿ. ನಾನು ಇಲ್ಲಿಯ ರೈತರಿಗೆ ಮುಖ್ಯವಾಗಿ ಹೇಳೋದೇನೆಂದ್ರೆ, ಇವತ್ತು ಸಾಯಂಕಾಲ ನಿಮಗೆ ಬೆದೆಯ ಲಕ್ಷಣಗಳು ಕಂಡಿದ್ದಾವೆ, ಅದು ಒದರೋದಾಗ್ಲಿ, ಲೋಳೆ ಅದು ಮಡಿಲಿಂದ ಬರ್ತಾ ಇರ್ತದೆ, ಅದು ಬಹಳ ಕೊಬ್ಬರೆಣ್ಣೆ ತರ ಕ್ಲಿಯರ್ ಆಗಿರ್ಬೇಕು ನಿಮಗೆ, ಅದು ಇರಬೇಕು. ಒದರೋದಾಗ್ಲಿ ಈ ತರ ಮಾಡ್ತದೆ ನಿಮಗೆ, ಆಮೇಲೆ ಮೇವು ತಿನ್ನೋದಿಲ್ಲ. ಈ ಲಕ್ಷಣ ಗೊತ್ತಾದಾಗ ನೀವು ಬೆಳಗ್ಗೆ ಅದಕ್ಕೆ ಕೃತಕ ಗರ್ಭಧಾರಣೆ ಮಾಡಿಸ್ಬೇಕು. ಅಂದ್ರೆ ಮೊದಲನೇ ಹಂತ, ಮಧ್ಯ ಹಂತ, ಕೊನೆಯ ಹಂತ ಅಂತ ಹೇಳಿದ್ವಿ ನಾವು. ಕೃತಕ ಗರ್ಭಧಾರಣೆಗೆ ಒಳ್ಳೆ ಸಮಯ ಅಂದ್ರೆ ಮಧ್ಯ ಹಂತದ ಕೊನೆಯ ಭಾಗ. ಆ ಭಾಗದಲ್ಲಿ ನೀವು ಆ ಟೈಮಲ್ಲಿ ಮಾಡಿಸಿದ್ರೆ ಸರಿಯಾಗಿ ಅದು ಗರ್ಭ ಕಟ್ಟಲಿಕ್ಕೆ ಅನುಕೂಲ ಆಗ್ತದೆ. ಆಮೇಲೆ ಬೆದೆ ಲಕ್ಷಣಗಳು, ಈಗ ಕೆಲವು ಎಮ್ಮೆಗಳಲ್ಲಿ ಬೆದೆ ಲಕ್ಷಣಗಳು ಸ್ವಲ್ಪ ಕಡಿಮೆ, ಆದರೆ ನೀವು 21 ದಿವಸ 23 ದಿವಸ ಅದನ್ನು ನಾವು ಸ್ವಲ್ಪ ನೋಡ್ತಾ ಇದ್ರೆ ಅದರಿಂದ ನಮ್ಗೆ ಗೊತ್ತಾಗೋದು. ಆಮೇಲೆ ಸ್ವಲ್ಪ ನೀವು ಎಮ್ಮೆಗಳಲ್ಲಿ ಆ ಬೆದೆ ಲಕ್ಷಣಗಳು ನಾವು ಸ್ವಲ್ಪ ಅಬ್ಸರ್ವ್ ಮಾಡಬೇಕಾಗ್ತದೆ, ನೋಡ್ಬೇಕಾಗ್ತದೆ. ಅದು ಲೋಳೆ ಬರೋದಾಗಲಿ, ಸ್ವಲ್ಪ ಒದರಾಡೋದು, ಒದರಾಡೋ ಸ್ವಲ್ಪ ಎಮ್ಮೆಯಲ್ಲಿ ಕಂಡು ಬರ್ತದೆ. ಅದನ್ನು ನಾವು ಕಂಡು ಹಿಡಿದು ಮರು ದಿವಸನೇ ಮಾಡಿಸ್ಬೇಕು. ನಮ್ಮಲ್ಲೇ ನಾನು ಕೆಲಸ ಮಾಡೋದ್ರಲ್ಲಿ ಕೆಲವಲ್ಲಿ ಏನಾಗ್ತದೆ ಹೇಳ್ತಾರೆ, ಕೇಳ್ತೀವಿ ಬೆದೆಗೆ ಯಾವಾಗ ಬಂದದ ಅಂತಂದ್ರೆ, ಕೇಳಿದ್ರೆ ಇಲ್ಲ 3 ದಿವಸ ಆಯ್ತು ಸರ್, 4 ದಿವಸ ಆಯ್ತು ಸರ್ ಅಂತ ಹೇಳಿ. ಈ ಈ ಇದ್ರದ್ದು ಬಹಳ ಸಮಸ್ಯೆ. ಅವ್ರಿಗೆ ಏನ್ಕೊಂಡಿರ್ತಾರೆ, ಬೆದೆ ಮುಗಿದು ಹೋಗಿರ್ತದೆ, ಅವ್ರಿಗೆ ಇದ್ರ ಬಗ್ಗೆ ಮಾಹಿತಿ ಇರೋದಿಲ್ಲ. ಅದಕ್ಕಾಗಿ ಬೆದೆಯ ಕರೆಕ್ಟ್ 24 ಗಂಟೆ ಅಂತ ಹೇಳಿದಾಗ ನೀವು ಸಾಯಂಕಾಲ ಬೆದೆಗೆ ಬಂದ್ರೆ ಬೆಳಗ್ಗೆ ಕೃತಕ ಗರ್ಭಧಾರಣೆ ಮಾಡಿಸ್ರಿ, ಬೆಳಗ್ಗೆ ಬಂದ್ರೆ ಸಾಯಂಕಾಲ ಮಾಡಿಸ್ಬೇಕು ನೀವು ಮಾಡಿಸ್ಬೇಕು. ಅವಾಗ ಮಾಡಿಸಿದಾಗ ಮಾತ್ರ ಕರೆಕ್ಟ್ ಆಗಿ ಅದು ಹೇಗೆ ಈಗ ಹಳ್ಳಿಗಳಲ್ಲೆಲ್ಲ ಕೃತಕ ಗರ್ಭಧಾರಣೆ ಅಷ್ಟೇ ಮಾಡಿಸ್ತಾ ಇರ್ತಾರ ಅಥವಾ ಈಗ ಕೋಣ ಅಥವಾ ಹೋರಿಗಳಿಗೆ ಬಿಡ್ತಾ ಇರ್ತಾರಂತೆ ಹೇಗೆ? ಈಗ ಇದು ಒಂದು ವಾಸ್ತವಿಕ ಅಂಶ ಅಂತಂದ್ರೆ ಹಳ್ಳಿಗಳಲ್ಲಿ ಕೋಣಗಳು ಇಲ್ಲ, ಇಲ್ಲ ಹೋರಿಗಳು ಇಲ್ಲ, ಹೋರಿಗಳು ಕಡಿಮೆ ಆಗಿದೆ. ಎತ್ತುಗಳು ಅಂದ್ರೆ ನೀವು ರೈತರು ಎತ್ತುಗಳು ಯಾರು ಬೇಕೋ ಅವ್ರು ಮಟ್ಟದೆ. ಇದು ನಾನು ನೋಡಿದ ಒಂದು ನೋಡ್ತಾ ಇರೋದು ಏನ್ ಸರ್, ಎಲ್ಲಿ ಸುತ್ತಮುತ್ತ ನೀವು ಎಲ್ಲಿ ನೋಡಿದ್ರು ಕೋಣಗಳು ಸಿಗದೆ. ಹೀಗಾಗಿ ಅವ್ರು ಕೃತಕ ಗರ್ಭಧಾರಣೆ ಮೇಲೆ ಅವಲಂಬನೆ ಆಗಿದ್ದಾರೆ. ಈಗ ಏನಾಗ್ಬಿಡತ್ತೆ, ದವಾಖಾನೆ ಇರುದಿಲ್ಲ, ಇಲ್ರಿ ಸರ್ ನಮ್ಮಲ್ಲಿ ದನ್ ದವಾಖಾನೆ ಇಲ್ಲ, ನಾವೇನ್ ಮಾಡಮ್ಮ, ಅಲ್ಲಿಗೆ ಹೋಗ್ಬೇಕಂತಂದ್ರೆ ಆಗ್ಲಿಲ್ಲ ನಮಗೆ, ನಿನ್ನೆ ಬೆದಿಗೆ ಬಂದಿತ್ತು ಆಗ್ಲಿಲ್ಲ ಅಂತ ಹೇಳ್ತಿರ್ತಾರೆ. ಇಂಥ ಸಂದರ್ಭದಲ್ಲಿ ಹಳ್ಳಿಯಲ್ಲೆಲ್ಲ ಡಾಕ್ಟರ್ಸು ಅಲ್ಲಿ ಹೋಗಿ ಕೃತಕ ಗರ್ಭಧಾರಣೆ ಏನಾದರೂ ಫೋನ್ ಮುಖಾಂತರ ಮಾಡಿದರೆ ಬಂದು ಮಾಡ್ತಾರಂತೀರ, ಹೇಗಿಲ್ಲ? ಹಾಂ, ಅದು ಇದು ಈ ಸಮಸ್ಯೆಯನ್ನೇ ನಿವಾರಿಸಲು ಈಗ ಮೈತ್ರಿ ಕಾರ್ಯಕರ್ತರು ಅಂತಂದ್ಬಿಟ್ಟು ಅವ್ರನ್ನ ಫೀಲ್ಡಲ್ಲಿ ನಾವು ಇದು ಮಾಡ್ತಾ ಇದ್ದೀವಿ. ಡಾಕ್ಟರ್ ನಮ್ಮ ನಂಬರ್ಸ್ಗಳನ್ನು ಕೊಟ್ಟಿರ್ತೀವಿ, ಫೋನ್ ನಂಬರ್ಗಳು ಕೊಟ್ಟಿರ್ತೀವಿ, ಅಥವಾ ನಾವು ಯಾವುದೋ ಒಂದು ಇದರಲ್ಲಿ ಪ್ರವಾಸದಲ್ಲಿದ್ದಾಗ ಮೈತ್ರಿ ಕಾರ್ಯಕರ್ತರಂತೂ ಅವ್ರ ಮನೆ ಮನೆಗೆ ಹೋಗಿ ಕೃತಕ ಗರ್ಭಧಾರಣೆ ಮಾಡೋದಕ್ಕಾಗಿನೇ ಮೈತ್ರಿ ಕಾರ್ಯಕರ್ತರು ಅಂತ ಇದು ಮಾಡಿದ್ದಾರೆ. ಅವ್ರು ಅವ್ರ ಕೆಲಸನೇ ಕೃತಕ ಗರ್ಭಧಾರಣೆ ಮಾಡೋದು, ರೈತರು ಈ ಸಮಸ್ಯೆ ಬಗೆಹರಿಸೋದಕ್ಕಾಗಿ ಅವ್ರನ್ನ ಈ ಕೆಲಸಕ್ಕಾಗಿ ಇದು ಮಾಡಿದ್ದಾರೆ. ಹೀಗಾಗಿ ಅಲ್ಲೆಲ್ಲ ಆ ಏರಿಯಾದಲ್ಲಿ ಎಲ್ಲಿ ಬಹಳ ಅವಶ್ಯಕತೆ ಇದೆ ಅವರು ಅಲ್ಲಿ ಆ ದವಾಖಾನೆ ಹೋಗಿ ನಮಗೊಂದು ಮೈತ್ರಿ ಕಾರ್ಯಕರ್ತರು ಅಂತ ಇದು ಮಾಡಿದಾಗ ಆ ಮೈತ್ರಿ ಕಾರ್ಯಕರ್ತರನ್ನ ಅವರು ನಮ್ಮ ದವಾಖಾನೆಯಲ್ಲಿ ಆಸ್ಪತ್ರೆಯಲ್ಲಿ ಇರೋದು 35 ಲೀಟರ್ ಕ್ಯಾನ್ ಇರ್ತದೆ, ಅದನ್ನು ನಾವು ತೊಗೊಂಡು ಹೋಗೋದಕ್ಕಾಗೋದಿಲ್ಲ. ನೀವು ಫೀಲ್ಡಲ್ಲಿ ತೊಗೊಂಡು ಹೋಗಿ ಅದನ್ನು ಕೃತಕ ಗರ್ಭಧಾರಣೆ ಮಾಡೋಕ್ಕಾಗಲ್ಲ. ಈ 3 ಲೀಟರ್ ಕ್ಯಾನ್ಗಳು ಇರ್ತವೆ, ಆ ಮೈತ್ರಿ ಕಾರ್ಯಕರ್ತರು 3 ಲೀಟರ್ ಕ್ಯಾನ್ ತೊಗೊಂಡು ಮನೆ ಮನೆಗೆ ಬಂದು ನೀವು ಫೋನ್ ಮಾಡಿದಾಗ ಕರೆಕ್ಟಾಗಿ ಬೆದೆಗೆ ಬಂದಾಗ ಆ ಟೈಮ್ ನೀವು ಕರೆಕ್ಟಾಗಿ ಫೋನ್ ಮಾಡಿದಾಗ ಆ ಸೌಲಭ್ಯವನ್ನು ಒದಗಿಸ್ಲಿಕ್ಕೆ ಕೂಡ ಅನುಕೂಲ ಆಗಿದೆ. ಈಗ ಅನುಕೂಲ ಆಗಿದೆ. ಈಗ ಹಳ್ಳಿ ಒಳಗೆ ಸಾಕಷ್ಟು ಈ ಜವಾರಿ ಅಥವಾ ಲೋಕಲ್ ತಳಿ ಎಮ್ಮೆಗಳು ಆಕಳುಗಳು ಇದ್ದಾವೆ, ರೈತರು ಇವನ್ನ ಕ್ರಾಸ್ ಬ್ರೀಡ್ ಮಾಡಿಸ್ಬೋದಾ ಹೇಗಿಲ್ಲ? ಈ ಕೃತಕ ಗರ್ಭಧಾರಣೆ ಮುಖ್ಯ ಉದ್ದೇಶ ಅದೇ. ಅದರ ಈ ನಮ್ಮ ಈ ಜವಾರಿ ತಳಿಗಳು ಹಾಲುಗಳು ಕಡಿಮೆ ಕೊಡೋದ್ರಿಂದ ಈಗ ನಮ್ಮಲ್ಲಿ ಮುರ್ರಾದು ಕಡ್ಡಿಗಳು ಸಿಗ್ತವೆ, ಅಂದ್ರೆ ಸ್ಟ್ರಾ, ಸಿಮೆನ್ ಸ್ಟ್ರಾ ಅಂತೀವಿ ನಾವು, ವೀರನಳಿಕೆಗಳು, ಮುರ್ರಾ ಸಿಗ್ತದೆ, ಸೂರ್ತಿ ಇದೆ, ಆಕಳುಗಳಲ್ಲಿ ಸಾಹಿವಾಲ್ ಇದೆ, ಗೀರ್ ಸಿಗ್ತಾ ಇದೆ, ಜರ್ಸಿ ಸಿಗ್ತಾ ಇದೆ, HF ಸಿಗ್ತಾ ಇದೆ. ಮುಖ್ಯವಾಗಿ ರಾಯಚೂರು ತಾಲೂಕಲ್ಲಿ ಸ್ವಲ್ಪ HF ಜರ್ಸಿಗಳನ್ನು ಸಾಕೋದು ಸ್ವಲ್ಪ ಅವರಿಗೆ ತೊಂದರೆ ಆಗ್ತಾ ಇದೆ ಅನಿಸ್ತದೆ ನನಗೆ. ವಾತಾವರಣ ಸ್ವಲ್ಪ ಬಿಸಿಲಿನ ವಾತಾವರಣದಿಂದ ಅದಕ್ಕೆ ಕಡಿಮೆ ಆಗಿದೆ, ಹೀಗಾಗಿ ಎಮ್ಮೆಗಳು ಜಾಸ್ತಿ ಇದೆ. ಹೀಗಾಗಿ ನೀವು ಯಾವುದೇ ಒಂದು ನಮ್ಮ ಆಸ್ಪತ್ರೆ ಅಥವಾ ಚಿಕಿತ್ಸಾಲಯ, ಪಶು ಚಿಕಿತ್ಸಾಲಯ ಅಥವಾ ಪ್ರಾಥಮಿಕ ಚಿಕಿತ್ಸಾಲಯದಲ್ಲಿ ಈ ಮುರ್ರಾ ಮತ್ತು ಸೂರ್ತಿಗಳು ವೀರನಳಿಕೆಗಳಿದ್ದಾವೆ, ಅವರು ಅಷ್ಟೇ ಕರೆಕ್ಟ್ ಸರಿಯಾದ ಒಂದು ಸಮಯಕ್ಕೆ ಆ ಬೆದಿ ಸಮಯದಲ್ಲಿ ಕೃತಕ ಗರ್ಭಧಾರಣೆ ಮಾಡಿಸಬೇಕು ಅಷ್ಟೇ. ಅಂದ್ರೆ ಗಮನಿಸ್ತಾ ಇರಬೇಕು ಅವರು, ಗಮನಿಸ್ತಾ ಇರಬೇಕು ಸರಿಯಾದ ಸಮಯಕ್ಕೆ ಬರಬೇಕು. ಹೀಗಾಗಿ ಈಗ ಏನಾಗುತ್ತೆ, ಫೋನ್ ನಂಬರ್ಗಳಿರ್ತವೆ, ಫೋನ್ ಮೊಬೈಲ್ ನಂಬರ್ಗಳನ್ನ ಅವ್ರು ತಗೊಂಡ್ರೆ ಮೈತ್ರಿ ಕಾರ್ಯಕರ್ತದಾಗಲಿ ಡಾಕ್ಟರ್ದಾಗಲಿ ನಂಬರ್ಗಳು ತಗೊಂಡು ಆ ಟೈಮಲ್ಲಿ ಅವ್ರು ಕರೆದು, ಈ ಥರ ನನಗೂ ಅಷ್ಟೇ, ನಾನು ಏನು ಮಾಡಿರ್ತೀನಿ ಫೋನ್ ನಂಬರ್ ಕೊಟ್ಟಿರ್ತೀನಿ, ಅವ್ರು ಕೊಟ್ಟಾಗ ಅವ್ರು ಫೋನ್ ಮಾಡ್ತಾರೆ, ಸರ್ ಈ ಥರ ಅಂದ್ರೆ ನೀವು ಬೆಳಗ್ಗೆ ಬಂದ್ಬಿಡು, ಈ ಥರ ಸಾಯಂಕಾಲ ಈ ಥರ ಆಗಿದೆ ಅಂತ ಫೋನ್ ಮಾಡ್ತಾರೆ ನಮ್ಮ, ಅದೇ ನೀವು ಬೆಳಗ್ಗೆನೇ ಬಂದ್ಬಿಡು ಅಂತ ಹೇಳ್ತೀವಿ. ಬೆಳಗ್ಗೆ ಬಂದ ತಕ್ಷಣ ನಾವು ಕೃತಕ ಗರ್ಭಧಾರಣೆ ಮಾಡಿದಾಗ ಅದು 100 ಕ್ಕೆ 100 1% ಗರ್ಭ ಕಟ್ಟೋದ್ರಲ್ಲಿ ಸಂಶಯ ಇಲ್ಲ ಅನ್ಸ. ಈಗ ಕೃತಕವಾಗಿ ಗರ್ಭಧಾರಣೆಯನ್ನು ಮಾಡಿಸಿದಾಗ ಏನಾದರೂ ಒಂದು ಕಾಳಜಿನ ತಗೋಬೇಕಾಗತ್ತ ರಾಸುಗಳಿಗೆ, ಅವ್ರು ಏನಾದರೂ ಕಾಳಜಿ ತಗೋಬೇಕಾ? ರೈತರುಗಳು ಅದನ್ನ ದನಗಳನ್ನು ಹೊಡ್ಕೊಂಡ್ ಬಂದಿರ್ತಾರೆ, ದನ ಬರ ಎಳ್ಕೊಂಡ್ ಬಂದಿರ್ತಾರೆ, ಓಡಾಡಿಸಿರ್ತಾರೆ, ಸ್ವಲ್ಪ ನೀವು 10 ನಿಮಿಷ ಅದಕ್ಕೆ ಒಂದು ವಿಶ್ರಾಂತಿ ಕೊಡ್ಬೇಕು, ರೆಸ್ಟ್ ಕೊಡ್ಬೇಕು, ವಿಶ್ರಾಂತಿ ಕೊಡ, ಅಲ್ಲಿ ಕಟ್ಟಾಕ್ಬಿಟ್ರಿ ಬಂದು. ಇದನ್ನ ನಾವು ಹೇಳಿದೆ, ಏನ್ ಮಾಡ್ತಾರೆ ಕೆಲವೊಬ್ಬರು ತಕ್ಷಣ ಒಳಗೆ ಹಾಕ್ಸ್ಬಿಡ್ತಾರೆ, ಅದು ಹಾರ್ಮೋನ್ಗಳು ವ್ಯತ್ಯಾಸ ಆಗ್ತದೆ, ಅಡ್ರಿನಾಲಿನ್ ಅಂತಂದ್ಬಿಟ್ಟು ಅದು ಹಾರ್ಮೋನ್ ಬರ್ತದೆ, ಬಂದಾಗ ಅವು ಕುಂಠಿತ ಆಗೋದು, ವೀರಾಣುಗಳು ಸರಿಯಾಗಿ ಒಳಗೆ ಹೋಗೋದಿಲ್ಲ, ಈ ಥರ ಆಗ್ತದೆ. ಅದಕ್ಕೆ ಒಂದು 10 ನಿಮಿಷ ವಿಶ್ರಾಂತಿ ಕೊಡಬೇಕು ನೀವು, ಅದಕ್ಕೆ 10 ನಿಮಿಷ ವಿಶ್ರಾಂತಿ ಕೊಟ್ಟು ತಕ್ಷಣ ನೆಕ್ಸ್ಟ್ ಅದಕ್ಕೆ ಕೃತಕ ಗರ್ಭಧಾರಣೆ ಮಾಡಿಸ್ಬೇಕು ನೀವು. ಅದಾದಮೇಲೆ ಕೃತಕ ಗರ್ಭಧಾರಣೆ ಆದಮೇಲೂ ಅದನ್ನು ಬೆನ್ನಿನ ಮೇಲೆ ತಣ್ಣೀರು ಹಾಕ್ಬೋದು ಸ್ವಲ್ಪ, ಆಮೇಲೆ ಒಂದು 15 ನಿಮಿಷನೂ ಅದನ್ನು ನೆರಳಿಗೆ ಕಟ್ಟಾಕ್ಬೇಕು, ರೆಸ್ಟ್ ಕೊಡ್ಬೇಕು, ಅವಾಗ ಅದೊಂದು ಒಂದು ಚಾನ್ಸಸ್ ಜಾಸ್ತಿ ಇರ್ತದೆ. ಕೃತಕ ಗರ್ಭಧಾರಣೆ ಒಂದು ಕಟ್ಟುವ ಒಂದು ಚಾನ್ಸಸ್ ಜಾಸ್ತಿ ಇರ್ತವೆ. ಈಗ ಕೆಲವೊಮ್ಮೆ ಹಳ್ಳಿಯಲ್ಲೆಲ್ಲ ನೋಡ್ತಾ ಇರ್ತೀವಿ, ಇಲ್ಲ ಅದು ಗರ್ಭಧಾರಣೆ ಮಾಡಿಸಿವಿ ಮಲಗಿಸಬಾರ್ದು ಅದನ್ನು ಹಾಗೆ ಹೀಗೆ, ಅಥವಾ ಹಳ್ಳಿಯಲ್ಲೆಲ್ಲ ಕೋಣ ಅಥವಾ ಹೊರಗೆ ಬಿಟ್ಟಾಗ ಕಟ್ಟಿಸ್ಕೊಂಡು ಬಂದ ಮೇಲೆ ಮಲಗಿಸಿಕೊಡೋದಿಲ್ಲ, ಅದನ್ನು ಒಂದು ದಿವಸ ಪೂರ್ತಿ ಹಾಗೆ ನಿಂತು ಬಿಟ್ಟಿರ್ತಾರೆ. ಇಲ್ಲ ಆ ತರ ಏನಿಲ್ಲ, ಆ ತರ ಏನಿಲ್ಲ, ಆದರೆ ವೀರ್ಯಾಣುಗಳನ್ನ ಸೀದಾ ಗರ್ಭ ಕೆಲವು ಇದರಲ್ಲಿ ಬೆದೆ ಬಂದಾಗ ಗರ್ಭಕೋಶದಲ್ಲಿ ಹಾಕ್ಬಿಡ್ತೀವಿ ನಾವು. ಕೃತಕ ಗರ್ಭಧಾರಣೆ ಮಾಡಿದಾಗ ಗರ್ಭನಾಳ ಏನಿರ್ತದೆ ಅದರ ಒಳಗಡೆ ಹಾಕ್ಬಿಡ್ತೀವಿ. ಅದಕ್ಕೆ ನಿಮಗೊಂದು 20 ನಿಮಿಷದಿಂದ ಅರ್ಧ ಗಂಟೆ, ಅರ್ಧ ಗಂಟೆ ಆದ್ರೆ ಅದು ಒಳಗಡೆ ಹೋಗ್ಬಿಡ್ತದೆ. ಆಮೇಲೆ ಅದು ನೈಸರ್ಗಿಕವಾಗಿಯೇ ಅದು ನಾಳ ಬಂದಾಗೋದ್ರಿಂದ ಅದು ಹೊರಗಡೆ ಬರೋ ಇದು ಅವಶ್ಯಕತೆ ಚಾನ್ಸಸ್ ಇರೋದಿಲ್ಲ. ಹೀಗಾಗಿ ಅದು ಮಲಗಿಸೋದು ಒಂದು ಅರ್ಧ ಗಂಟೆ ನೀವು ನಿಲ್ಲಿಸಿಬಿಟ್ರೆ ಅಥವಾ ಒಂದ್ ಕಡೆ ನೆರಳಲ್ಲಿ ವಿಶ್ರಾಂತಿ ಕೊಟ್ಟರೆ ಸಾಕಾಗ್ತದೆ. ಅದು ಇಡೀ ದಿನ ನೀವು ಅದನ್ನ ಮಲಗಿಸಬಾರ್ದು ಆತರ ಅಂತಂದು ಅದೇನು ಇದು ಸಮಸ್ಯೆ ಇಲ್ಲ. ಅದು ಆತರ ಏನು ಮಾಡೋದು ಬೇಕಾಗಿಲ್ಲ, ಅದು ಅಂಡಾಣ ಬಂದ್ಬಿಡ್ತದೆ. ನಿಮ್ಗೆ ಅಂಡಾಣ ಬಂದಾಗ ವೀರ್ಯಾಣ ಹೋಗಿ ಅದು ಸೇರಿದಾಗ ಅದು ಇದು ಪ್ರಶ್ನೆನೇ ಬರೋದಿಲ್ಲ. ಈಗ ಕೆಲವೊಂದು ರಾಸುಗಳಲ್ಲಿ ಆರೋಗ್ಯ ಸಮಸ್ಯೆ ಇದ್ರೂ ಸಹ ಗರ್ಭ ಧರಿಸದೆ ಇರ್ತಾವ ರಾಸುಗಳು, ಆರೋಗ್ಯ ಸಮಸ್ಯೆಗಳು ಏನು ಇದ್ರೆ ಯೂಶುವಲಿ ಬೆದಿಗೆ ಬರೋದಿಲ್ಲ ಅಂತ ಇರ್ತಾವ. ಈಗ ಒಂದು ನಿಮ್ಗೆ ಹೇಳಿದ್ದು ಪೋಷಣೆ ಬಗ್ಗೆ, ಅದಾದ್ಮೇಲೆ ಕೆಲವು ಇದರಗಳು, ಈಗ ಜನನಿಯ ಗರ್ಭಕೋಶನೇ ಸರಿಯಾಗಿ ಬೆಳೆದಿರೋದಿಲ್ಲ, ಕೆಲವೊಂದಲ್ಲಿ ಗರ್ಭಕೋಶನೇ ಸರಿಯಾಗಿ ಬೆಳೆದಿರೋದಿಲ್ಲ. ಅವರು 3 ವರ್ಷ 4 ವರ್ಷ ಮೇಯಿಸ್ತಾನೆ ಇರ್ತಾರೆ, ನೋಡೋದಕ್ಕೆ ಬಹಳ ದಪ್ಪ ಆಗಿರುತ್ತೆ, ಕಟ್ಟೋದಿಲ್ಲ. ಅವಾಗ ನಾವು ಅದನ್ನ ತಪಾಸಣೆ ಮಾಡಿದಾಗ ಗರ್ಭಕೋಶ ಸಣ್ಣದಾಗಿರ್ತದೆ, ಸಣ್ಣದಾಗಿರ್ತದೆ. ಆ ಸಮಯದಲ್ಲಿ ಅದು ಕಟ್ಟೋದು ಬಹಳ ಕಡಿಮೆನೇ ಅನಿಸುತ್ತೆ ನಮಗೆ. ಅದಕ್ಕೆ ಸರಿಯಾದ ಪೋಷಣೆ ಕೊಡಬೇಕಾಗ್ತದೆ. ನಾವು ಹೇಳಿದ್ರೆ ಈ ಮೊಳಕೆ ಕಾಳುಗಳು, ಹೆಸರು ಕಾಳು, ಮೆಟ್ಟಿಗೆ ಕಾಳುಗಳು, ಈ ಪೋಷಣೆ ಇವು ಕೊಡಬೇಕು ಒಂದು 15 ದಿವಸ. ಆಮೇಲೆ ನಮ್ಮಲ್ಲಿ ಖನಿಜಾಂಶ ಪುಡಿ ಬರ್ತದೆ, ಮಿನರಲ್ ಮಿಕ್ಸರ್ ಪೌಡರ್ ಅಂತೀವಿ, ಆ ಪುಡಿಗಳನ್ನು ಕೊಡಬೇಕು, ಜಂತುನಾಶಕ ಔಷಧಿಗಳನ್ನು ಕೊಡಬೇಕು. ಇವನ್ನೆಲ್ಲ ಕೊಟ್ಟು ಒಂದು ಅದಕ್ಕೆ ಒಂದು 15 ದಿವಸ 20 ದಿವಸ ಸರಿಯಾದ ಚಿಕಿತ್ಸೆ ಕೊಟ್ಟರೆ ಅದನ್ನು ನಾವು ಬೆದೆಗೆ ಬರೋದಕ್ಕೆ ನಾವು ಇದು ಮಾಡ್ಬೋದು ಅದನ್ನು. ಆ ಥರ ಒಂದು ಕೆಲವೊಂದು ನೀವು ಕೆಲವು ಸಮಸ್ಯೆಗಳಾಗಿರ್ತವೆ. ಈಗ ಕರು ಹಾಕೋ ಟೈಮ್ನಾಗ ಸ್ವಲ್ಪ ಎಳೆದಾಡಿರ್ತಾರೆ, ಏನೋ ಮಾಡಿರ್ತಾರೆ, ಗಾಯಗಳಾಗಿರ್ತದೆ, ಒಳಗಡೆ ಕಿವು ತುಂಬ್ಕೊಂಡ್ಬಿಟ್ಟಿರ್ತದೆ, ಇದು ಒಂದು ಸಮಸ್ಯೆ. ನೀವು ಕಿವು ತುಂಬ್ಕೊಂಡ್ಬಿಟ್ಟಿರ್ತದೆ, ಅದು ನೋಡಿದರೆ ಗರ್ಭ ಧರಿಸಿದೆ ಆಕಳು ಅಥವಾ ಎಮ್ಮೆ ಥರನೇ ಕಾಣ್ತಾಯಿರ್ತದೆ ನಿಮಗೆ. ಆ ಕಿವು ತುಂಬಿದ್ರೆ ಗೊತ್ತೇ ಆಗಿರೋದಿಲ್ಲ, ಸ್ವಲ್ಪ ದಿವಸ ಆಗೋಣ ಏನಾಗುತ್ತೆ, ಸ್ವಲ್ಪ ಕಿವು ಬರೋಕ್ಕೋಗುತ್ತೆ ಅಥವಾ ವಾಸನೆ ಬರ್ತದೆ, ಈ ಥರದ ಭಾಳ ಸಮಸ್ಯೆಗಳು. ಅದು ಕಿವು ತುಂಬಿರೋ ನೀವು ಸರಿಯಾದ ಚಿಕಿತ್ಸೆ ಮಾಡಿಸ್ತಿಲ್ಲ ಅಂದರೆ ಮುಂದೆ ಅದು ಕಟ್ಟೋದೇ ಇಲ್ಲ ಪೂರಾ ನೀವು ಬಂಜು ರಾಸಾಗುತ್ತದೆ. ಆ ಥರ ಅದಕ್ಕೆ ಸರಿಯಾದ ಸಮಯದಲ್ಲಿ ಮುಖ್ಯವಾಗಿ ಒಂದು ಏನಂದ್ರೆ ಕಿವು ಥರ ಕಾಣ್ತದೆ ನಿಮ್ಗೆ, ಲೋಳೆ ಬರೋದ್ರಲ್ಲಿ ಕಿವು ಬರ್ತದೆ, ಒಂದು ವಾಸನೆ ಕೆಟ್ಟ ವಾಸನೆ ಬರ್ತದೆ. ಆ ಸಮಯದಲ್ಲಿ ತಕ್ಷಣ ನಾವು ವೈದ್ಯರನ್ನ ಹೋಗಿ ಅದನ್ನ ಗರ್ಭ ತೊಳೆಯೋದು ಅಂತ ಹೇಳ್ತೀವಿ ನಾವು. ಕೆಲವೊಂದು ಸಣ್ಣ ಸಮಸ್ಯೆ ಇತ್ತು ಅಂತಂದ್ರೆ ನೀವು ಅಯೋಡಿನ್ ಅಂತ ಬರ್ತದೆ, ಅಯೋಡಿನ್ ನಾವು ದ್ರಾವಣನ ತಗೊಂಡು ಗರ್ಭಕೋಶದ ಹಾಕಿ ವಾರದಾಗ ಒಂದ್ಸಲ ಒಂದು 2 ವಾರ 3 ವಾರ ತೊಳೆದು ಬಿಡ್ತೀವಿ. ಅದ ತೊಳೆದು ಬಿಟ್ರೆ ಮತ್ತೆ ನೆಕ್ಸ್ಟ್ ಬೆದೆಗೆ ಸರಿಯಾಗಿ ಬರ್ತದೆ. ಈ ತರ ಒಂದು ಸಮಸ್ಯೆ. ಇನ್ನೂ ಕೆಲವು ಸಮಸ್ಯೆಗಳು ಅಂದ್ರೆ ಈ ಅಂಡಾಣುಗಳು ಬಿಡುಗಡೆ ಆಗೋದಿಲ್ಲ, ಅಥವಾ ಈಗ ಒಂದು ಸಲ ಹೇಳ್ತಿರ್ತಾರೆ ರೈತರು ನೋಡ್ರಿ, ನೀವು ಬೆದೆಗೆ ಪ್ರತಿ ಸಲ ವಾರಕ್ಕೊಂದ್ಸಲ ಬೆದೆಗೆ ಬರ್ತಾ ಇರ್ತದೆ, ಬೆದೆಗೆ ಒಂದು ವಾರಕ್ಕೆ, ಆಕ್ಚುಲಿ ನೀವು 21 ದಿವಸಕ್ಕೆ ಬರ್ಬೇಕು, ಅದು ಈ ಒಂದು ವಾರಕ್ಕೆ 2 ದಿವಸಕ್ಕೆ 3 ದಿವಸಕ್ಕೆ ಅಥವಾ 15 ದಿವಸಕ್ಕೆ ಬಂದ್ಬಿಡ್ತದೆ. ಒಳಗಡೆ ಏನಾಗುತ್ತೆ, ನಿಮ್ಗೆ ಅಂಡಾಣು ಅದು ಮೇಲೆ ಗುಳ್ಳೆ ಆಗಿ ಒಡೆದು ಹೊರಗಡೆ ಬರ್ಬೇಕು ಅಂಡಾಣು, ಅದು ಒಡೆಯಲಾರದೆ ಹಾಗೆ ಕೂತಿರ್ತದೆ. ಅವಾಗ ಅದು ಈಸ್ಟ್ರೋಜನ್ ಹಾರ್ಮೋನ್ಗಳು ಅದೇ ಥರ ರಿಲೀಸ್ ಆಗ್ತಾನೆ ಇರ್ತದೆ, ಇದರಿಂದ ಅದು ಪ್ರತಿ ಸಲ ಬೆದೆಗೆ ಬರ್ತಾನೆ ಇರ್ತದೆ. ಇದು ಗೊತ್ತಾಗೋದಿಲ್ಲ, ನಾವು ವೈದ್ಯ ಒಂದು ಪರೀಕ್ಷೆ ಮಾಡಬೇಕು, ವೈದ್ಯರೇ ಪರೀಕ್ಷೆ ಮಾಡಿ ಅದನ್ನ ನೋಡಿದಾಗ ಅದಕ್ಕೆ ಹಾರ್ಮೋನ್ ಇಂಜೆಕ್ಷನ್ಸ್ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟಾಗ, ಚಿಕಿತ್ಸೆ ಕೊಟ್ಟಾಗ ಅದನ್ನ ಸಮಸ್ಯೆ ಬಗೆಹರಿಸಬಹುದು. ಈ ತರ ನಾನಾ ಸಮಸ್ಯೆಗಳು. ಇನ್ನೊಂದು ಕಾಮನ್ ಫೀಲ್ಡ್ ಅಲ್ಲಿ ನೀವು ಅಂದ್ರೆ ಈ ಮಾಸ್ ಬೀಳೋದಿಲ್ಲ ಅಂತ ಹೇಳ್ತಾರೆ, ಅದೊಂದು ಬಹಳ ಕಾಮನ್ ಆಗಿರ್ತದೆ. ಈಗ ಕರು ಹಾಕಿದ ಮೇಲೆ ನೀವು 8 ತಾಸು ಒಳಗಡೆ ಮಾಸ್ ಬೀಳಬೇಕು, ಅದು ಇದು ರೈತರ ಒಂದು ಕಾಮನ್ ಒಂದು ಸಮಸ್ಯೆ. ಅದು 8 ತಾಸು ಒಳಗಡೆ ಬೀಳಲಿಲ್ಲ ಅಂದ್ರೆ ನೀವು ತಕ್ಷಣ ಪಶುವೈದ್ಯರಿಗೆ ನಾವು ಸಂಪರ್ಕ ಮಾಡಲೇಬೇಕು. ಅಂದ್ರೆ ಅದು ಮಾಸ್ ಬಿತ್ತಂದ್ರೆ ನೆಕ್ಸ್ಟ್ ನೀವು ಬೆದೆಗೆ ಕಟ್ಟಲಿಕ್ಕೆ ಸರಿಯಾಗಿ ಅನುಕೂಲ ಆಗ್ತದೆ. ಆ ಮಾಸ್ ಒಳಗಡೆ ಕೂತು ಅಲ್ಲೇ ಕೊಳತು ಗರ್ಭಕೋಶ ಎಲ್ಲ ಹಾಳಾಗ ಒಂದು ಪ್ರಶ್ನೆ ಇರ್ತದೆ ಅದಕ್ಕೆ. ಹೀಗಾಗಿ ಅದು ಪಶುವೈದ್ಯರಿಂದ ನೀವು ಅದನ್ನ ಚಿಕಿತ್ಸೆ ಮಾಡಿಸಿ ಮಾಸ್ ತೆಗೆದು ಅದನ್ನ ಕ್ಲಿಯರ್ ಮಾಡಿದಾಗ ನೆಕ್ಸ್ಟ್ ಬೆದೆನ ಸರಿಯಾಗಿರುತ್ತದೆ. ಅಂದ್ರೆ ನಿಮ್ಮ ವಿಚಾರದಲ್ಲಿ ಒಳ್ಳೆ ಒಂದು ಪೋಷಣೆ ಆಗಬೇಕು, ಜೊತೆಗೆ ಕರುಗಳನ್ನ ಚೆನ್ನಾಗಿ ಬೆಳೆಸಬೇಕು, ಅವನು ಚೆನ್ನಾಗಿ ಬೆಳವಣಿಗೆ ಆಗಬೇಕು, ಕರುಗಳ ಬೆಳವಣಿಗೆ ಒಳ್ಳೆ ರೀತಿಯಿಂದ ಆಗಬೇಕು. ಯಾಕಂದ್ರೆ ಇಂದಿನ ಕರು ನಾಳಿನ ಒಳ್ಳೆಯ ಹೈನು ರಾಸು ಅಂದ್ರೆ ಒಳ್ಳೆ ಗಿಂದಾಲನ್ನು ಕೊಡಬೇಕು. ಅದಕ್ಕೆ ನಮ್ಮಲ್ಲಿ ರೈತರ ನಿರ್ಲಕ್ಷ್ಯತೆ ಸ್ವಲ್ಪ ಅದರಲ್ಲೂ ಎದ್ದು ಕಾಣುತ್ತದೆ. ನಮ್ಮ ಸರಿಯಾದ ಒಂದು ಪೋಷಣೆ ಕರುಗಳನ್ನು ಮಾಡೋದಿಲ್ಲ. ಎಮ್ಮೆ ಕರುಗಳಲ್ಲಿ ನೀವು ಸುಮಾರು ಒಂದು 10ರಲ್ಲಿ ಒಂದು 4-5 ಕರುಗಳು ಸತ್ತು ಹೋಗ್ಬಿಡುತ್ತೆ ಪೋಷಣೆ ಸರಿಯಾಗಿಲ್ಲ ಅಂದ್ರೆ. ಈಗ ಮೊದಲು ಒಂದು 3-4 ಸುಲ ಹಿಡಿದ್ಬಿಡ್ತಾವೆ, ಆಮೇಲೆ ಗರ್ಭಧಾರಣ ಆಗೋದಿಲ್ಲ ಅಂತ ಹೇಳ್ತಿರ್ತಾರೆ. ಗರ್ಭಧಾರಣೆ ಆಗೇ ಇಲ್ಲ ರೀ, 3 ಸುಲ ಹಿಡಿತು, ಆಮೇಲೆ ಹೊಟ್ಟೆ ಕಟ್ಟಲೇ ಇಲ್ಲ, ಇದು ಬೆದಿಗೆ ಬರಲೇ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆಲ್ಲ ಅದೇ ಆರೋಗ್ಯ ಸಮಸ್ಯೆ ಅಂತೀರ ಹೇಗೆ? ಆರೋಗ್ಯ ಸಮಸ್ಯೆ ಅಂದ್ರೆ ಹಿಂದಿನ ಒಂದು ಸ್ವಲ್ಪ ನಾವು ಇತಿಹಾಸ ನಾವು ಹೇಳಿ ಹೀಗೆ ಹೇಳಿದ್ನಲ್ಲ, ಕರು ಹಾಕೋದ್ರಲ್ಲಿ ಏನಾದರೂ ಸಮಸ್ಯೆ ಆಗಿತ್ತಾ, ಎಳೆಯೋದು ಪಡೆದು ಗಾಯ ಆಗಿತ್ತಾ, ಅಥವಾ ಕೆಲವು ಈಗ ಕೃತಕ ಗರ್ಭಧಾರಣೆ ಒಂದು ಲಾಭ ಏನಂದ್ರೆ ರೋಗಗಳನ್ನ ನಿಯಂತ್ರಣ ಮಾಡುತ್ತದೆ. ಈಗ ಒಂದು ಹೋರಿ ಅಥವಾ ಕೋಣ ಬಿಟ್ಟಿರ್ತಾರೆ, ಆ ಹೋರಿ ಅಥವಾ ಕೋಣಕ್ಕೆ ರೋಗ ಇತ್ತಂದ್ರೆ ಆ ರೋಗ ಆ ಆಕಳಿಗೆ ಅಥವಾ ಎಮ್ಮೆಗೆ ಟ್ರಾನ್ಸ್ಫರ್ ಅದಕ್ಕೆ ಬಂದ್ಬಿಡ್ತದೆ. ಅದು ಆ ಥರ ಏನಾದರೂ ಆಗಿತ್ತಾ, ಈಗ ನಾವು ಬ್ರುಸೆಲೋಸಿಸ್ ಅಂತೀವಿ, ಕೆಲವು ಈಗ 5 ತಿಂಗಳಾಗಣ ಅಬಾರ್ಷನ್ ಆಗ್ತಾನೆ ಇರ್ತಾವೆ, ಇದು ಹಾಕಿ ಕೂತಿರ್ತಾವೆ. ಆತರ ಸಮಸ್ಯೆಗಳು ಇದಾವ. ಈ ಸಮಸ್ಯೆಗಳನ್ನೆಲ್ಲ ನಾವು ನೋಡಿ ಅದಕ್ಕೆ ಚಿಕಿತ್ಸೆ ಕೊಡಬೇಕು. ಅಂದ್ರೆ ಒಟ್ಟಾರೆ ಯಾವುದು ಒಂದು ಕಟ್ಟೋದಿಲ್ಲ, ಗರ್ಭ ಧರಿಸೋದಿಲ್ಲ ಅಂತ ರಾಸುಗಳನ್ನ ನಾವು ತೆಗೆದುಹಾಕೋದು ಒಳ್ಳೇದು, ಆರ್ಥಿಕವಾಗಿ ಲಾಭ ಆಗೋದಿಲ್ಲ. ಚಿಕಿತ್ಸೆ ಕೊಡಿಸಿ ಅದನ್ನ ಆರಾಮ. ಈಗ ನಮ್ ನಾನೇ ಒಂದು ನೋಡಿ, ಒಂದು ಸುಮಾರು ನೀವು 1 ಲಕ್ಷ ರೂಪಾಯಿ ಒಂದು ಎಮ್ಮೆ ಇದು ನೋಡಿರೋದು, ಅದು ಕಟ್ತಾನೆ ಇರಲಿಲ್ಲ. ಅದಕ್ಕೆ ನಾವು ಪರೀಕ್ಷೆ ಮಾಡಿದಾಗ ಅದಕ್ಕೆ ಸರಿಯಾಗಿ ಅಂಡಾಣು ಬೆಳವಣಿಗೆ ಆಗ್ತಿರ್ಲಿಲ್ಲ. ಅದಕ್ಕೆ ನಮ್ಮ ಹಾರ್ಮೋನ್ಗಳು ಇಂಜೆಕ್ಷನ್ ಬರ್ತವೆ, ಅದನ್ನ ನಾವು 1 ವಾರ 2 ವಾರ ಕೊಟ್ಟು ಒಂದು 3 ವಾರ ಆದ್ಮೇಲೆ ತಕ್ಷಣ ಅದು 4ನೇ ವಾರ ಕಟ್ಟಿತ್ತು. ನಮ್ಮ ಕಣ್ಣೆದುರಿಗೆ ನೋಡಿರೋದು 1 ಲಕ್ಷ ರೂಪಾಯಿ. ನೀವು ಅದನ್ನ ಬಿಟ್ಬಿಟ್ರೆ ರೈತನಿಗೆ ಎಷ್ಟು ನಷ್ಟ ಆಗ್ತಿತ್ತು, ಲಾಸ್ ಆಗ್ತಿತ್ತು. ಅದೇ ನಾವು ಅದನ್ನ ಗರ್ಭ ಕಟ್ಟಿಸಿ ಮಾಡಿದಾಗ ಈಗ 1 ಲಕ್ಷ ರೂಪಾಯಿ ಅದು ಉಳಿತಾಯ ಆಯ್ತು, ಮತ್ತೆ ಒಳ್ಳೆ ಮುರಾಯ ನೋಡಿರೋದು. ಆಮೇಲೆ ಕೆಲವೊಂದಷ್ಟು ಜನ ರೈತರು ಏನ್ ಮಾಡ್ತಾರೆ, ಇಲ್ಲ ಇದು ಏನೋ ಬೆದಿಗೆ ಬರ್ಲಿಕ್ಕೆ ಇಂಜೆಕ್ಷನ್ ಸಿಗ್ತಾವ್ರಿ, ನಾವು ಇಂಜೆಕ್ಷನ್ ಕೊಡ್ತೀವಿ ಬಂದ್ ಬಿಡ್ತಾವ ಬೆದಿಗೆ ಅಂತ ಹೇಳ್ತಾರೆ. ಇದು ಏನಂತಿರ್ತಾವ, ಇದು ಸರಿ ಅಂತೀರ? ಇದು ಒಂದು ಸರಿಯಾದ ಕ್ರಮ ಅಲ್ಲ. ಇದನ್ನು ಅಲ್ಲ, ಕೊಡಬಾರ್ದು ಇಂಜೆಕ್ಷನ್. ಅದು ಬರ್ತದೆ ತಕ್ಷಣ ಬರ್ತದೆ, ಯಾಕಂದ್ರೆ ಹಾರ್ಮೋನ್ ನೀವು ಸರಿ ಡೈರೆಕ್ಟ್ ಆಗಿ ಹಾರ್ಮೋನೇ ಕೊಡ್ತಾ ಇದ್ರಿ ಇಂಜೆಕ್ಷನ್. ಅದಕ್ಕೆ ಇದು ಪದ್ಧತಿ ಅಲ್ಲ. ಹಾರ್ಮೋನ್ ಅದೇನಾಗುತ್ತೆ, ಇಸ್ಟ್ರೋಜನ್ ಹಾರ್ಮೋನ್ ಅಂತ ಇರ್ತದೆ, ಅದನ್ನ ನೀವು ಕೊಟ್ಟಾಗ ಅದು ಬರ್ತದೆ ತಕ್ಷಣ ಬರ್ತದೆ. ಬಟ್ ಅದ ಏನ್ ಪ್ರಮಾಣ ಅದ್ರದ್ದು ಇದು ಏನಾಗ್ತದೆ, ಅದು ಹಾಲಲ್ಲಿ ಹೋಗ್ತದೆ. ಹಾಲಲ್ಲಿ ಹೋದಾಗ ನಾವೇನ್ ಮಾಡ್ತೀವಿ, ನಾವು ಮನೆಯಲ್ಲಿ ಅದನ್ನ ಹಾಲುಗಳು ಬಳಸ್ತೀವಿ. ಅದು ಹೆಣ್ಮಕ್ಳುಗಳಲ್ಲಿ ಅಥವಾ ಇದರಲ್ಲಿ ಅದು ಒಂದು ಬದಲಾವಣೆಯನ್ನು ತರಬಹುದು. ಇಸ್ಟ್ರೋಜನ್ ಹಾರ್ಮೋನ್ ಇರ್ತದೆ, ಹಾರ್ಮೋನಲ್ಲಿ ಈಗ ಆ ಬದಲಾವಣೆ ಹೆಣ್ಣು ಮಕ್ಕಳ ಮೇಲೆ ಪರಿಣಾಮ ಆಗ್ತದೆ. ಇದನ್ನ ನೋಡಿಬಿಟ್ಟು ನಾವು ಯಾವಾಗಲೂ, ಯಾಕಂದ್ರೆ ನೀವು ಬೇರೆ ರೀತಿಯಾದ ಇದುಗಳೇ ಆಹಾರ ಕೊಟ್ಟು ಇದು ಮಾಡಿ ಸರಿಯಾದ ರೀತಿಯಲ್ಲಿ ನಾವು ಹೇಳಿದ ಲವಣಾಂಶಗಳು ಕೊಡಬಹುದು, ಖನಿಜಾಂಶಗಳನ್ನು ಕೊಡ್ರಿ, ಮೊಳಕೆ ಕಾಳುಗಳನ್ನು ಕೊಡ್ರಿ, ಈ ಆ ಹಾರ್ಮೋನ್ಕಿಂತ ಒಳ್ಳೆ ರಿಸಲ್ಟ್ ಕೊಡ್ತವೆ, ಆ ಥರ ಬಳಸಬೇಕು. ಈ ಥರ ನಾವು ಇಂಜೆಕ್ಷನ್ಸ್ ಮಾಡಬಾರ್ದು. ಅಂದ್ರೆ ನಿಮ್ಮ ವಿಚಾರದಲ್ಲಿ ಒಂದು ಎಮ್ಮೆ ಇರಬಹುದು, ಒಂದು ಆಕಳು ಇರಬಹುದು, ಇಳಿದ 3 ತಿಂಗಳಲ್ಲಿ ಅದು ಗರ್ಭಧಾರಣೆ ಆಗ್ಬೇಕಂತ ಆಗ್ಬೇಕು ಅಂದ್ರೆ ಮಾತ್ರ ಆರ್ಥಿಕವಾಗಿ ಪಡಿಬಹುದು. 2 ತಿಂಗಳ ಒಳ್ಳೆ ಹಸು ಅಥವಾ ಎಮ್ಮೆ ತಂದ್ರೆ 2 ತಿಂಗಳಾದ್ಮೇಲೆ ಕಟ್ಟಿಬಿಡ್ತದೆ. ಸ್ವಲ್ಪ ಅಂದ್ರೆ 3 ತಿಂಗಳ ಇದು ಮಾಡಬಹುದು. ಒಳ್ಳೇದು ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರೇ, ಈ ಒಂದು ಬಂಜೆತನಕ್ಕೆ ಕಾರಣಗಳೇನು, ಯಾವ ರೀತಿ ನಿರ್ವಹಣೆ ಮಾಡಬಹುದು ಅಂತಕ್ಕಂಥ, ಮತ್ತೆ ಕೃತಕ ಗರ್ಭಧಾರಣೆ ಮಹತ್ವ ಎಷ್ಟರ ಮಟ್ಟ ಇದೆ ಅಂತಕ್ಕಂಥ ವಿಚಾರವಾಗಿ ಹೇಳಿದ್ರಿ. ರೈತರು ನೀವು ಹೇಳಿದಂಗೆ ಒಳ್ಳೆ ರೀತಿಯೊಳಗೆ ಕರುಗಳ ಪಾಲನೆಯನ್ನು ಮಾಡಬೇಕು, ಒಳ್ಳೆ ರೀತಿ ಕರುಗಳನ್ನು ಮೇಯಿಸಿದ್ಯಪ್ಪ ಅಂತಂದ್ರೆ ಬೆದಿಗೆ ಬರ್ತದೆ. ಜೊತೆಗೆ ಸಮಸ್ಯೆಗಳಿದ್ದಾಗ ಡಾಕ್ಟರ್ಗೆ ಒಂದು ಪರೀಕ್ಷೆಯನ್ನು ಮಾಡಿಸಿ ಅವುಗಳ ನಿರ್ವಹಣೆಯನ್ನು ಮಾಡಿದರೆ ಖಂಡಿತ ಈ ಒಂದು ಬಂಜೆತನ ನಿವಾರಣೆ ಮಾಡಲಿಕ್ಕೆ ಸಾಧ್ಯತೆ ಇದೆ ರಾಸುಗಳಲ್ಲಿ ಅಂತಕ್ಕಂಥ ವಿಚಾರ ಹೇಳಿದ್ರಿ. ರೈತ ಬಾಂಧವರು ಇಂಥ ವಿಚಾರವನ್ನು ಗಮನಿಸಲಿ ಅಂತ ಹೇಳೋಣ. ಮಾಹಿತಿಯನ್ನು ಹಂಚಿಕೊಂಡೋದಕ್ಕೆ ಎಲ್ಲ ರೈತರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ರಾಸುಗಳಲ್ಲಿ ಬಂಜೆತನ ನಿವಾರಣೆ ಮತ್ತು ಕೃತಕ ಗರ್ಭಧಾರಣೆ ಕುರಿತು ಡಾಕ್ಟರ್ ಡಿ ಶ್ರೀನಿವಾಸ ಮೂರ್ತಿ ಅವರೊಂದಿಗೆ ಸಂದರ್ಶನವನ್ನ ಕೇಳಿದ್ರಿ. ಸಂದರ್ಶಕರು ಡಾಕ್ಟರ್ ವಿಜಿ ಬಾವಲತೆ. ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ ಅಲ್ಲಲ್ಲಿ ಗುಡುಗು ಮತ್ತು ಸಿಡಿಲಿನಿಂದ ಕೂಡಿದ ಅಲ್ಪ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 37 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 26-28 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 71-74% ಮತ್ತು ಕನಿಷ್ಠ ಆರ್ದ್ರತೆ 31-32% ಇರುವ ಸಾಧ್ಯತೆ ಇದೆ ಎಂದು ತಿಳಿದು ಬಂದಿದ್ದು, ಗಾಳಿಯ ವೇಗ ಸರಾಸರಿ 10-12 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯನ್ನು ನೀಡಲಾಗಿದೆ. ಇನ್ನು ಬಿಸಿಲಿನಲ್ಲಿ ಹೋಗುವಾಗ ರೈತ ಬಾಂಧವರು ಹಾಗೂ ಸಾರ್ವಜನಿಕರು ರಕ್ಷಣೆಗಾಗಿ ಕನ್ನಡಕಗಳು, ಛತ್ರಿ, ಟೋಪಿ, ಬೂಟುಗಳು ಮತ್ತು ಚಪ್ಪಲಿಗಳನ್ನು ಬಳಸಬೇಕು. ಸಾಧ್ಯವಾದಷ್ಟು ಮಟ್ಟಿಗೆ ವಿಶೇಷವಾಗಿ ಗರಿಷ್ಠ ತಾಪಮಾನದ ಅವಧಿಯಲ್ಲಿ ಬಿಸಿಲಿನಲ್ಲಿ ಹೋಗುವುದನ್ನು ತಪ್ಪಿಸುವುದು ಉತ್ತಮ. ಬೇಸಿಗೆ ಸಮಯದಲ್ಲಿ ಮಣ್ಣಿನ ತೇವಾಂಶವನ್ನು ಕಾಪಾಡಲು ಗಿಡದ ಬುಡದ ಸುತ್ತಲೂ ಒಣಗಿದ ಕಸ ಕಡ್ಡಿಗಳನ್ನು ಹೊದಿಕೆ ಮಾಡಬೇಕು. ಬೆಳೆ ಕಟಾವಾದ ಮೇಲೆ ಮಣ್ಣು ಪರೀಕ್ಷೆಗೆ ಮಣ್ಣು ಮಾದರಿ ಸಂಗ್ರಹಿಸಲು ಸೂಕ್ತವಾದಂತಹ ಸಮಯ ಇದಾಗಿದ್ದು, ಎಕರೆಗೆ 5 ಜಾಗದಲ್ಲಿ ಜಿಗ್ಜಾಗ್ ಮಾದರಿಯಲ್ಲಿ 15-20 ಸೆಂಟಿಮೀಟರ್ ಆಳದಲ್ಲಿ ಮಣ್ಣನ್ನು ಸಂಗ್ರಹಿಸಿ ಮಿಶ್ರಣ ಮಾಡಿ 1 ಕಿಲೋಗ್ರಾಂನಷ್ಟು ಮಣ್ಣನ್ನು ಪರೀಕ್ಷೆಗೆ ಕೊಡಬೇಕು. ಬೇಸಿಗೆ ಶೇಂಗಾ ಬೆಳೆಯಲ್ಲಿ ಹೂವಾಡುವ ಹಂತ ಮತ್ತು ಕಾಯಿ ಕಟ್ಟುವ ಹಂತಗಳಲ್ಲಿ ಯಾವುದೇ ಕಾರಣಕ್ಕೂ ಮಣ್ಣಿನ ತೇವಾಂಶ ಕಡಿಮೆ ಆಗದಂತೆ ನೋಡಿಕೋಬೇಕು. ಮಣ್ಣು ಮತ್ತು ಹವಾಮಾನಕ್ಕನುಗುಣವಾಗಿ 10-12 ದಿನಗಳಿಗೊಮ್ಮೆ ನೀರನ್ನು ಹಾಸಬೇಕು. ಬಿಸಿಲು ಹೆಚ್ಚಾಗಿರುವುದರಿಂದ ಕಲ್ಲಂಗಡಿ ಹಣ್ಣುಗಳು ಸೀಳುತ್ತವೆ. ಇದನ್ನು ತಡೆಯಲು ಬೋರಾನ್ ಶೇಕಡ 5% ಹಣ್ಣಿನ ಮೇಲೆ ಸಿಂಪರಣೆಯನ್ನು ಮಾಡಬೇಕು. ಇನ್ನು ಎಕರೆಗೆ 1 ಜೇನು ಪೆಟ್ಟಿಗೆ ಇಡುವುದರಿಂದ ಕಲ್ಲಂಗಡಿಯಲ್ಲಿ ಇಳುವರಿಯನ್ನು ಹೆಚ್ಚಿಸಬಹುದು. ಕಲ್ಲಂಗಡಿ ಅಥವಾ ಕರಬೂಜ ಬೆಳೆಯಲ್ಲಿ ಬರುವ ಹಣ್ಣು ನೊಣದ ಬಾಧೆಯನ್ನು ತಡೆಯಲು ಹೆಕ್ಟರ್ಗೆ 15 ಮೋಹಕ ಬಲೆಗಳನ್ನು ಅಳವಡಿಸಬೇಕಾಗ್ತದೆ. ಟೊಮ್ಯಾಟೊ ಬೆಳೆಯಲ್ಲಿ ಕಾಯಿ ಕೊರಕದ ಬಾಧೆ ಕಂಡುಬಂದಲ್ಲಿ 1 ಗ್ರಾಂ ಥಯೋಡಿ ಕಾರ್ಬ್ 75 WP ಅಥವಾ ಇಮಾಮಿಕ್ಯೂನ್ ಬೆಂಜೇಟ್ 5 SG ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಟೊಮ್ಯಾಟೊದಲ್ಲಿ ಎಲೆ ಮೊಟರು ರೋಗವನ್ನು ನಿರ್ವಹಿಸಲು 1 ml ಅಸಾಟಿಮಾಪ್ರಿಡ್ ಅನ್ನು 4 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಬದನೆಕಾಯಿಯಲ್ಲಿ ಹಣ್ಣು ಕೊರೆಯುವ ಹುಳುವಿನ ಹತೋಟಿಗಾಗಿ 0.2 ಗ್ರಾಂ ಇಮಾಮಿಕ್ಯೂನ್ ಬೆಂಜೇಟ್ 5 SG ಅಥವಾ 0.20 ml ಸ್ಪೈನೋಸ್ಯಾಡ್ 45 SC ಅಥವಾ 0.2 ml ಕ್ಲೋರಾನ್ ಎಂಟರ್ನಲ್ಲಿ ಪ್ರೋಲ್ 18.5 SC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಮಾವಿನ ಬೆಳೆಯಲ್ಲಿ ಹಣ್ಣು ನೊಣದ ಸಮಗ್ರ ಕೀಟ ನಿರ್ವಹಣೆಗಾಗಿ ಪ್ರತಿ ಎಕರೆಗೆ 4 ಮೋಹಕ ಬಲೆಗಳನ್ನು ತೂಗು ಹಾಕಬೇಕು. ಇದಕ್ಕಾಗಿ ಪ್ರತಿ ಲೀಟರ್ ನೀರಿನಲ್ಲಿ 1 ml ಮೀಥೈಲ್ ಯೂಜಿನಾಲ್ ಮತ್ತು 1 ml ಮೆಲಾಥಿಯಾನ್ 50 EC ದ್ರಾವಣ ಬೆರೆಸಬೇಕು ಮತ್ತು ಪ್ರತಿ ಬಲೆಗೆ 100 ml ದ್ರಾವಣ ಬಳಸಬೇಕಾಗ್ತದೆ. ಮಾವಿನಲ್ಲಿ ಕಾಯಿ ಉದುರುವುದನ್ನು ತಡೆಯಲು 20 PPM ಅಂತಂದರೆ 2 ಗ್ರಾಂ ನ್ಯಾಪಲಿಕ್ ಅಸೆಟಿಕ್ ಆಸಿಡ್ ಅನ್ನು 100 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ನೀರಿನ ಅನುಕೂಲತೆ ಇದ್ದಲ್ಲಿ ಮಾವಿನ ಬೆಳೆಯಲ್ಲಿ ಕಾಯಿ ಕಟ್ಟುವ ಹಂತದಿಂದ ಮಾಗುವ ಹಂತದವರೆಗೆ ಪ್ರತಿ 15-20 ದಿನಗಳಿಗೊಮ್ಮೆ ನೀರನ್ನು ಉಣಿಸಬೇಕು. ಕುರಿ ಮತ್ತು ಮೇಕೆ ಮೇಯಿಸುವಿಕೆಯನ್ನು ಬೆಳಗ್ಗೆ ಅಥವಾ ಸಂಜೆಯ ಸಮಯದಲ್ಲಿ ಮಾಡಬೇಕು. ಬೇಸಿಗೆ ಸಮಯಗಳಲ್ಲಿ ಶುದ್ಧವಾದಂತಹ ನೀರು ಸದಾ ಕೋಳಿಗಳಿಗೆ ಕುಡಿಯಲು ಲಭ್ಯವಾಗುವಂತೆ ನೋಡಿಕೋಬೇಕು. ಕೋಳಿ ಮನೆಯನ್ನು ತಂಪಾಗಿಡಿಸುವ ನಿರ್ವಹಣಾ ಕ್ರಮಗಳನ್ನು ರೈತ ಬಾಂಧವರು ಕೈಗೊಳ್ಳಬೇಕು. ಸ್ಥಳೀಯ ದೈನಂದಿನ ವಾತಾವರಣವು ಎಮ್ಮೆಗಳ ನಿರ್ವಹಣೆಗೆ ಉತ್ತಮವಾಗಿದ್ದು ಈ ಸಮಯದಲ್ಲಿ ಬೆದೆಗೆ ಬಂದ ಎಮ್ಮೆಗಳ ಸರಿಯಾದ ಬೆದೆಯ ಅವಧಿಯನ್ನು ಗುರುತಿಸಿ ಗರ್ಭಧಾರಣೆ ಮಾಡಿಸಿದ್ದಲ್ಲಿ ಗರ್ಭಧರಿಸುವ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನ ಭೇಟಿಯಾಗಬಹುದು. ಇದುವರೆಗೆ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳಿದ್ರಿ. ರೈತ ಬಾಂಧವರೇ, ಸಿಂಪಡಣೆ 1, ಉಪಯೋಗ 2. ನ್ಯಾನೋ ರಸಗೊಬ್ಬರಗಳನ್ನು ನೀರಿನಲ್ಲಿ ಕರಗುವ ಶಿಲೀಂಧ್ರನಾಶಕ ಸಾಗರಿಕ ಕೀಟನಾಶಕಗಳ ಜೊತೆ ಮಿಶ್ರಣ ಮಾಡಿ ಸಿಂಪಡಿಸಿ. ಕೇಳಿ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ದಿನದ ಪೇಟೆ ಧಾರಣೆಯನ್ನು ರಾಯಚೂರು ಮಾರುಕಟ್ಟೆ ಸಜ್ಜೆ ಕನಿಷ್ಠ 2600 ರೂಪಾಯಿಗಳಿಂದ 2147 ರೂಪಾಯಿಗಳವರೆಗೆ. ಕಡಲೆಕಾಳು 5150 ರೂಪಾಯಿಗಳಿಂದ 5611 ರೂಪಾಯಿಗಳವರೆಗೆ. ಅಲಸಂದೆ ಕನಿಷ್ಠ 4106 ರೂಪಾಯಿಗಳಿಂದ ಗರಿಷ್ಠ 6479 ರೂಪಾಯಿಗಳವರೆಗೆ. ಕುಸುಬೆ 3099 ರೂಪಾಯಿಗಳು. ಈಗ ಕೇಳಿ ಮಾನ್ವಿ ಮಾರುಕಟ್ಟೆ ಸಜ್ಜೆ ಕನಿಷ್ಠ 2150 ರೂಪಾಯಿಗಳಿಂದ ಗರಿಷ್ಠ 2460 ರೂಪಾಯಿಗಳವರೆಗೆ. ಮೆಕ್ಕೆಜೋಳ 2480 ರೂಪಾಯಿಗಳು. ಭತ್ತ ಹೊಸ ಸೋನ ಮಸೂರೆ 1800 ರೂಪಾಯಿಗಳಿಂದ 2280 ರೂಪಾಯಿಗಳವರೆಗೆ. ಭತ್ತ ಹಳೆ ಸೋನ ಮಸೂರೆ ಕನಿಷ್ಠ 2571 ರೂಪಾಯಿಗಳಿಂದ ಗರಿಷ್ಠ 3400 ರೂಪಾಯಿಗಳವರೆಗೆ. ಅಕ್ಕಿ 2800 ರೂಪಾಯಿಗಳು. ಗೋಧಿ 2800 ರೂಪಾಯಿಗಳು. ಇದುವರೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ದಿನದ ಪೇಟೆ ಧಾರಣೆಯನ್ನ ಕೇಳಿದ್ರಿ. ನಾಳೆ ಸಂಜೆ 6:51 ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಣಿಯಲ್ಲಿ ಪ್ರಸಾರವಾಗುವ ಕಾರ್ಯಕ್ರಮಗಳು. ಮೊದಲಿಗೆ ರಾಯಚೂರು ತಾಲೂಕಿನ ಮಂಡಲ್ಗೇರ ಗ್ರಾಮದ ಆಂಜನೇಯ ಅವರ ಮಾವು ಬೇಸಾಯದ ಅನುಭವಗಳನ್ನು ಕೇಳುವಿರಿ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳು ಹಾಗೂ ಪೇಟೆ ಧಾರಣೆ. ಇದುವರೆಗೆ ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:20. ಕೇಳಿ ಜನಪದ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. ರೀ, ಒಂದು ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಬಾಂಧವರೇ, ಬೆಳ್ಳಗಿರುವುದೆಲ್ಲ ಹಾಲಲ್ಲ, ಕೇಳಿದ್ದೆಲ್ಲ ನ್ಯಾನೋ ಗೊಬ್ಬರವಲ್ಲ. ಇಫ್ಕೋ ನ್ಯಾನೋ ಯೂರಿಯಾದಲ್ಲಿ 20% ಸಾರಜನಕ ಮತ್ತು ನ್ಯಾನೋ DAPಯಲ್ಲಿ 8% ಸಾರಜನಕದ ಜೊತೆ 16% ರಂಜಕವಿದೆ. ಕೇಳಿ ಕುಷ್ಟಗಿ ತಾಲೂಕಿನ ಹಬಲ್ಕಟ್ಟಿ ಗ್ರಾಮದ ದವಲ್ಸ ಬತ್ತರ್ ಮತ್ತು ಸಂಗಿಡಿಗರಿಂದ ಗೀಗಿ ಪದಗಳನ್ನ. ಇವರ ಎಲ್ಲ ಹಂಗ ಕೊಟ್ಟಾರ ಬರುವ ಓ ಜೀಯಗ ಗಾಗಿಯಗ. ಗಣಪತಿ ಮಾಡುವೆನು ತುಟಿ ಕೊಡು ಯಗಪತಿ ಆಗು ನೀ ಬರುವ ನೀ ಆಗ ಬೇಡ ನಗ ಬರುವ ಓದಿಯದ ಕೇಳು ಯಪ್ಪ